ಕಬ್ಬನ್ನ ಯಾವ ರೀತಿ ಬೆಳೀತಾ ಇದ್ದೀರಿ ಮತ್ತೆ ಅದರ ಮುಂದಿನ ಏನು ಸಂಸ್ಕರಣೆ ಆಗ್ತದ ಅದ್ರ ಬಗ್ಗೆ ಹೇಳ್ರಿ. ನಾವು ಕಬ್ಬನ್ನು ನಾವು 2000 ವರ್ಷದಿಂದನೂ ಬೆಳೆತಿದ್ದೀವಿ. ನಾವು 2000 ವರ್ಷದಿಂದನೂ ಇಲ್ಲಿವರೆಗೂ ಒಂದ್ ಗಣಕ್ಕೆ ನಾವು ಫ್ಯಾಕ್ಟ್ರಿ ಕಬ್ಬು ಕೊಟ್ಟಿಲ್ಲ. ನಾವು ಇನ್ನೂ ಆದ್ರೂ ನಾವು ಫಸ್ಟಿಗೆ ಮಾಡಿದಾಗ ನಮಗೆ ತುಂಬಾ ಸವಾಲಿತ್ತು. ಏನಂದ್ರೆ ಮಾರ್ಕೆಟ್ ಮಾಡೋದು. ನಾವು ಫಸ್ಟಿಗೆಲ್ಲ ಏನಿದೆ ಜಾತ್ರೆ ಕೃಷಿ ಮೇಳಕ್ಕೆ ಹೋಗಿ ಮಾರ್ಕೆಟ್ ಮಾಡಬೇಕಾಗಿತ್ತು. ಅಂದ್ರೆ ಅವಾಗ ಜನರಿಗೆ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸಾವಯವ ಕೃಷಿ ಅಂದ್ರೆ ಏನು ಅಂದ್ರೆ ಹೊರಗಿನಕಿಂತ ನಮ್ದು ಸಾವಯವ ಕೃಷಿ ಅಂದ್ರೆ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಆಗತ್ತೆ, ಇದು ಬೆಲ್ಲದ್ದಾಗಲಿ ಯಾವುದೇ ಇದಾಗಲಿ. ಅದಕ್ಕೆ ಏನಾಯ್ತು, ನಾವು ತುಂಬಾ ಅವಾಗ ಕಷ್ಟ ಆಯ್ತು ನಾವು ಮಾರ್ಕೆಟ್ ಮಾಡಬೇಕಾದ್ರೆ. ಇವಾಗ ಏನಿದೆ ಎಲ್ಲರಿಗೂ ಗುರುತಾಗಿದೆ ಆರೋಗ್ಯದ ಬಗ್ಗೆ. ಅದಕ್ಕೆ ನಾವು ಕಬ್ಬು ಬೆಳೆಯೋದು ಸಹಿತ ನಾವು ಸಾವಯವಲ್ಲೇ ಬೆಳಿತೀವಿ. ನಾವು ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಲ್ಲ ಮತ್ತೆ ಕಬ್ಬು ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡದೆ ಬೆಳಿತೀವಿ. ಮತ್ತೆ ಪ್ರೊಸೆಸಿಂಗ್ ಬೆಲ್ಲ ಮಾಡೋ ಮುಂದೆ ಸಹಿತ ಯಾವುದೇ ಎಷೆಡ್ಡು ಕೆಮಿಕಲ್ಲು ಪೌಡರ್ ಬಣ್ಣ ಆಗಲಿ ಯಾವುದು ಯೂಸ್ ಮಾಡೋದಿಲ್ಲ. ಮತ್ತೆ ಹೆಂಗ್ ತಯಾರಾಗ್ತದೆ ಸಾವಯವ ಬೆಲ್ಲ ಅನ್ನುವಂಥದ್ದು, ಹೆಂಗ್ ತಯಾರಾಗ್ತದೆ, ಏನೇನು ಪ್ರಕ್ರಿಯೆ ಇರ್ತದೆ, ಏನೇನು ಉಪಯೋಗ ಮಾಡ್ತೀರಿ ನೀವು? ಸಾವಯವ ಬೆಲ್ಲ ಅಂದ್ರೆ ನಾವು ಮೇನು ಈ ಹೊರಗಿಂದ ಎಸಿಡ್ ಪೌಡರ್ ಹಾಕೋದಿಲ್ಲ ಯಾವುದೇ ಕೆಮಿಕಲ್ಲು. ನಾವು ಬೆಂಡೆ ಗಿಡ ಹಚ್ತೀವಿ, ನಾವು ಬೆಂಡೆಕಾಯಿ ತಿಂತಾರಲ್ಲ ಅದ್ರ ಗಿಡ ಹಚ್ಚಿವಿ. ಅದರಿಂದನೇ ನಾವು ಲೋಳೆ ಮಾಡಿ ಅದನ್ನ ನಾವು ಮಳಿ ಏನು ಹಸನ್ ಬರುತ್ತಲ್ಲ ಅದನ್ನು ವೇಸ್ಟ್ ಅದರಿಂದ ತೆಗಿತೀವಿ. ಮತ್ತೆ ಸುಣ್ಣ ಸುಣ್ಣ ಬೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಸುಣ್ಣ ಬೇಕು, ಕ್ಯಾಲ್ಸಿಯಂ ಅದು ಆ ಮನುಷ್ಯನ ದೇಹಕ್ಕೂ ಬೇಕು. ಮತ್ತೆ ಬೆಲ್ಲ ಅದು ಗಟ್ಟಿ ಆಗ್ಬೇಕಂದ್ರೆ ಸುಣ್ಣದ ಅಂಶ ಇದ್ದಾಗ ಮಾತ್ರ ಗಟ್ಟಿ ಆಗತ್ತೆ ಅದು. ಮತ್ತೆ ಗಾಂಧೆಣ್ಣೆ ನಾವು ಶೇಂಗಾದೆಣ್ಣೆ ಯೂಸ್ ಮಾಡ್ತೀವಿ. ಶೇಂಗಾದೆಣ್ಣೆ ಅಂದ್ರೆ ಬೆಲ್ಲ ಹೊತ್ತಲ್ಲ ಅದು ಗಂಗಾಳದಲ್ಲಿ ಅದು ಕಮರ್ ಆಗಲ್ಲ ಅಂತ ಒಂದು 100-250 ml ಮಾತ್ರ ನನ್ನ ಶೇಂಗಾದೆಣ್ಣೆ ಯೂಸ್ ಮಾಡ್ತೀವಿ. ಒಂದ್ ಗಂಗಾಳಕ್ಕೆ ಅಷ್ಟೇ ಯೂಸ್ ಮಾಡ್ತೀವಿ. ಮತ್ತೆ ಹೊರಗಿಂದ ಕೆಮಿಕಲ್ ಏನು ಮಾಡೋದು, ಸುಣ್ಣ ಬೆಂಡೆ ಲೋಳೆ ಗಾಂಧೆಣ್ಣೆ ಶೇಂಗಾಣ್ಣೆ ಇವು ಮೂರು ಮಾತ್ರ ಯೂಸ್ ಮಾಡ್ತೀವಿ ನಾವು ಪ್ರೊಸೆಸಿಂಗ್ ಮಾಡೋಕೆ. ಈ ಮೂರು ಪದಾರ್ಥಗಳನ್ನು ಮಾತ್ರ ಉಪಯೋಗ ಮಾಡಿ ನೀವು ಬೆಲ್ಲವನ್ನ ಮಾಡ್ತಾ ಇದ್ದೀರಿ. ಮತ್ತೆ ಯಾವ್ಯಾವ ಆಕಾರದ ಯಾವ್ಯಾವ ಗಾತ್ರದ ಯಾವ್ಯಾವ ತೂಕದ ಬೆಲ್ಲದ ಅಚ್ಚುಗಳನ್ನು ತಾವು ತಯಾರು ಮಾಡ್ತಾ ಇದ್ದೀರಿ? ನಾವು 1 kg ಅಚ್ಚು ಬೆಲ್ಲ ಮಾಡ್ತೀವಿ. ಮತ್ತೆ 15 ಗ್ರಾಮಿನ ಕ್ಯೂಬ್ಸ್ ಮಾಡ್ತೀವಿ, 20 ಗ್ರಾಮಿನ ಮಾಡ್ತೀವಿ, ಮತ್ತೆ 1/2 kg ಮಾಡ್ತೀವಿ. ವಾಪಸ್ ಪೌಡರ್ ಬೆಲ್ಲ ಮಾಡ್ತೀವಿ ನಾವು. ಪೌಡರ್ ಅದರಲ್ಲಿ ಗ್ರಾನ್ಯೂಲ್ಸ್ ಅಂತ ಬರುತ್ತೆ, ಸಣ್ಣ ಸಣ್ಣ ಗ್ರಾನ್ಯೂಲ್ಸ್ ಪೌಡರ್ ಅಚ್ಚು ಬೆಲ್ಲ 5 kg ಬೆಲ್ಲ. ಈ ತರ 7-8 ಬೆಲ್ಲ ನಾವು ಬೇರೆ ಬೇರೆ ಇದರಲ್ಲಿ ತಯಾರು ಮಾಡ್ತೀವಿ ನಾವು. ಈಗ ಈ ಬೆಲ್ಲ ತಯಾರಾಯ್ತು. ತಾವು ಹೇಳಿದ್ರೆ ಮೊದಲ ಬಹಳ ಕಷ್ಟ ಇತ್ತು, ಜನರಿಗೆ ಸಾವಯವದ ಬಗ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅಥವಾ ಗೊತ್ತಾಗ್ತಾ ಇರಲಿಲ್ಲ, ತುಟ್ಟಿ ಆಗ್ತಿತ್ತು. ಇಂಥ ಒಂದು ಸಂದರ್ಭದೊಳಗೆ ಅದೇ ಸವಾಲು ನೀವು ಮಾರ್ಕೆಟ್ ಮಾಡುವಂತದ್ದು. ಈಗ ಯಾವ ರೀತಿಯಾದಂತಹ ಒಂದು ಸನ್ನಿವೇಶ ಅದ, ನೀವೇನು ಇಷ್ಟೆಲ್ಲ ವೆರೈಟಿಗಳನ್ನು ಮಾಡ್ತಾ ಇದ್ದೀರಲ್ಲ ಬೆಲ್ಲದ್ದು, ಮಾರಾಟ ಮಾಡುವಂತಹ ಒಂದು ಕೆಲಸ ಯಾವ ರೀತಿ ಆಗ್ತಾ ಇದೆ? ಮಾರಾಟ ಮಾಡುವುದಂದ್ರೆ ನಾವು ಕೃಷಿ ಪಂಡಿತ ಬರೋಣ, ನಮಗೆ ಎಲ್ಲ ಅಂದ್ರೆ ನಾವು ಜಾಸ್ತಿ ಕೃಷಿ ಮೇಳಕ್ಕೆಲ್ಲ ಹೋಗ್ತೀವಿ ನಾವು. ಸಾವಯವ ಕೃಷಿ ಮೇಳ ಇರಲಿ ಈ ತೋಟಗಾರಿಕೆ ಮೇಳ ಇರಲಿ ಎಲ್ಲ ನಾವು ಹೋದಲ್ಲಿ ನಮ್ದು ಪ್ರಚಾರ ಜಾಸ್ತಿ ಆಗುತ್ತೆ, ನಮ್ದು ಪ್ರಚಾರ ಆಗುತ್ತೆ. ಮತ್ತು ತಗೊಂಡು ಬೆಲ್ಲ ಖರೀದಿ ಮಾಡಿದವರು ಒಳ್ಳೆ ಅವರು ಫೀಡ್ಬ್ಯಾಕ್ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟವರು ಇನ್ನು ಒಬ್ಬರಿಂದ ಇನ್ನೊಬ್ರು ಹೇಳ್ಕೊಂತು ಈಗ ಜಾಸ್ತಿ ಆಗಿದೆ. ಮತ್ತೆ ಪೇಪರ್ದಲ್ಲಿ ಕೆಲವೊಂದು ನಮ್ದು ಅವಾರ್ಡ್ ಬಂದಾಗ ಪೇಪರ್ದಲ್ಲಿ ಬಂದದನ್ನು ನೋಡಿ ಕೆಲವೊಂದಿಷ್ಟು ಜನ ಇದ್ ಮಾಡಿದ್ದಾರೆ. ಮತ್ತೆ 2 ಸಲ ನಾವು ಔಟ್ ಆಫ್ ಕಂಟ್ರಿನೂ ಕಳಿಸಿದ್ದೀವಿ ಬೆಲ್ಲ, ರಷ್ಯಾಕ್ಕೆ ಮತ್ತು ಆಸ್ಟ್ರೇಲಿಯಾಕ್ಕೆ. 2 ವರ್ಷ ನಾವು ಇಲ್ಲಿಂದ ನಮ್ದು ರಫ್ತಾಗಿದೆ ಬೆಲ್ಲ. ಈಗ ಏನು ಈಗ ಉತ್ಪಾದನೆ ಆಗ್ತಾ ಇದೆ ನಿಮ್ಮಲ್ಲಿ ಬೆಲ್ಲ, ಎಷ್ಟು ನೀವು ಒಂದು ವರ್ಷಕ್ಕೆ ಉತ್ಪಾದನೆ ಆಗ್ತಾ ಇದೆ, ಮತ್ತೆ ಅದರ ಒಂದು ಆರ್ಥಿಕತೆ ಏನದ, ಎಷ್ಟು ನಿಮ್ಗೆ ಆದಾಯ ಬರ್ತದ, ಎಷ್ಟು ಖರ್ಚು ಮಾಡ್ತೀರಿ ಅದರ ಮೇಲೆ, ಇದ್ರ ಬಗ್ಗೆ ಹೇಳ್ತೀರಿ? ನಾವು ಉತ್ಪಾದನೆ ಮಾಡ್ಬೇಕಂದ್ರೆ ನಾವು ಫ್ಯಾಕ್ಟ್ರಿ ಕಳಿಸಿದ್ರೆ 3,000 ಸಿಗುತ್ತೆ, ಇರಲಿಲ್ಲ ಅಂದ್ರೆ 2,900 3,000 ಅಂದ ಸಿಗುತ್ತೆ ನಮಗೆ ಅಂದ್ರೆ 1 ಟನ್ನಿಗೆ. ನಾವಿಲ್ಲಿ 1 ಟನ್ ನಾವು ಕಬ್ಬಿನ ಉರಿಸಿದ್ರೆ 130 kg ಬೆಲ್ಲ ಆಗತ್ತೆ ನಮಗೆ. 130 kg ಬೆಲ್ಲ ಆಗತ್ತೆ. 130 kg ಅಂದ್ರೆ ನಾವು 60 ರೂಪಾಯಿ kg ಹಿಂಗೆ 1 kg ಬೆಲ್ಲ ಕೊಡ್ತೀವಿ ಅಂದ್ರೆ ಸರಿ ಸುಮಾರು 7,800 ತನ ನಮ್ದು 1 ಟನ್ನಿಗೆ. ಅದರಲ್ಲಿ ನಾವು ಕಡಿಯುದಾಳು ಮತ್ತು ಟ್ರ್ಯಾಕ್ಟರ್ ಬಾಡಿಗೆ ಮತ್ತೆ ಗಾಣಕ್ಕೆ ಲೇಬರ್ದು ಎಲ್ಲ ಸೇರಿ ಒಂದು 2-3,000 ತೆಗೆದ್ರೆ ನಮ್ಗೆ 4-5,000 ರೂಪಾಯಿ 1 ಟನ್ ಕಬ್ಬಿಗೆ ನಮಗೆ ಲಾಭ ಆಗತ್ತೆ. ಫ್ಯಾಕ್ಟ್ರಿಗಿಂತ ಒಂದು 2-2.5 ಸಾವಿರ ರೂಪಾಯಿ ಜಾಸ್ತಿ ನಮಗೆ ಲಾಭ ಆಗತ್ತೆ. ಈಗ ತಾವು ಸರಾಸರಿ ಹೇಳಿದ್ರಿ, ಈಗ ಬೇರೆ ಬೇರೆ ಆಕಾರದ ತೂಕದ ಬೆಲ್ಲದ ಅಚ್ಚುಗಳದಾವ ನಿಮ್ಮಲ್ಲಿ, ಎಲ್ಲ ಏನ್ ವೆರೈಟಿ ಅದಾವ, ಅದ್ರ ರೇಟ್ ಬೇರೆ ಬೇರೆ ಅದಾವ ಅಥವಾ ಒಂದೇ ರೇಟ್ಲೆ ನೀವು ಮಾರಾಟ ಮಾಡ್ತಾ ಇದ್ರಿ? ಇಲ್ಲ ಸರ್, ಬೇರೆ ಬೇರೆ ಇದಾವ ಸರ್. ಅದು 1 kg ಏನ್ ಬರುತ್ತೆ ಅದ 60 ರೂಪೀಸ್ ಕೊಡ್ತೀವಿ ಒಂದ್ ಪರ್ kg. ಮತ್ತೆ ಪೌಡರ್ ಬರುತ್ತೆ ಅದು 80 ರೂಪಾಯಿ kg, ಗ್ರಾನ್ಯೂಲ್ಸ್ ಬರುತ್ತೆ ಅದು 70 ರೂಪಾಯಿ kg, ಮತ್ತೆ ಸಣ್ಣ ಸಣ್ಣ ಕ್ಯೂ ಬರುತ್ತೆ ಅದು 100 ರೂಪಾಯಿ 110 ರೂಪಾಯಿ. ಈ ತರ ಬೇರೆ ಬೇರೆ ಆಕಾರ ಚೇಂಜ್ ಬೇರೆ ಬೇರೆ ಟೈಪ್ ನಾವು ಅದನ್ನ ಬೇರೆ ಬೇರೆ ರೇಟೇ ಇದೆ ಸರ್ ಅದಕ್ಕೆ. ಸಾಯಿಕುಮಾರ್, ಈಗ ನನಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸಾಂಪ್ರದಾಯಿಕ ಪದ್ಧತಿ ಒಳಗ ಏನು ಬೆಳೀತಾ ಇದ್ದಾರೆ ಅಂದ್ರೆ

ಸಿಮನೆ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ನಂಬಿದವರಿಗೆ ನಿಜ ಹಬ್ಬ ನಿಜ ಹಬ್ಬ ನಿಜ ಹಬ್ಬ ಎಲ್ಲೆಲ್ಲೋ ಬೆಳೆಯುವೆ ಕುಬ ಇರಲಿ ಬಂಜರು ನೆನಗಿಬ್ಬ ಇರಲಿ ಬಂಜರು ನೆನಗಿಬ್ಬ ಇರಲಿ ಬಂಜರು ನೆನಗಿಬ್ಬ ಸಿಂಬ ಸಿಂಬ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಂಬ ಸಿಂಬ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಬೆಳೆಯುವ ರೈತನ ಬಾಳು ರಬ್ಬ ಸವಿಯುವ ನಾಟ ಸಿಹಿಕಬ್ಬ ಬೆಳೆಯುವ ರೈತನ ಬಾಳು ರಬ್ಬ ಸವಿಯುವ ನಾಟ ಸಿಹಿಕಬ್ಬ ಸವಿಯುವ ನಾಟ ಸಿಹಿಕಬ್ಬ ಸವಿಯುವ ನಾಟ ಸಿಹಿಕಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಎಣ್ಣೆಯ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಓಟಕ್ಕೆ ನೀನು ಸಿದ್ಧ ಬಡತನ ಓಡಿ ಸೇನಾಬದ್ಧ ಬಡತನ ಓಡಿ ಸೇನಾಬದ್ಧ ಬಡತನ ಓಡಿ ಸೇನಾಬದ್ಧ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಮಹಿಮೆಗೆ ಅನ್ನಲೆ ಅಬ್ಬಬ್ಬ ಅಬ್ಬಬ್ಬ ಸಿಮರುವ ಸಿಮರುವ ನಿನ್ನ ಹಬ್ಬ ನಿಜ ಹಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನದೆ ಹಬ್ಬಪ್ಪ ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಇದುವರೆಗೆ ಮುಧೋಳ ತಾಲೂಕು ನಾಗರಾಳ ಗ್ರಾಮದ ಸಾಯಿಕುಮಾರ್ ಲಕ್ಷ್ಮಣ್ ಬಿಳ್ಳೂರ್ ಅವರಿಂದ ಸಾವಯವ ಬೆಲ್ಲ ಹಾಗೂ ಸಾವಯವ ಕೃಷಿ ಕುರಿತು ಅನುಭವ ಕೇಳಿದರೆ, ಸಂದರ್ಶನ ನಡೆಸಿಕೊಟ್ಟವರು ಡಾಕ್ಟರ್ ಸೋಮಶೇಖರ್ ಎಸ್ರುಳಿ. ಈ ನಂತರ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಡೊಳ್ಳಿನ ಪದಗಳನ್ನು ನಿಡೋಣಿಯ ಅಡವೆಪ್ಪ ಅಲಿಯಾಬಾದ್ ಮತ್ತು ಸಂಗಡಿಗರಿಂದ. ಕಾ ಎಷ್ಟೋ ಯೌನಿ ತಿರಗಿ ಹುಟ್ಟಿ ಬಂದೋ ಧರಣಿಗೆ ಎಷ್ಟೋ ಯೌನಿ ತಿರಗಿ